ಆಮೇಲೆ ಇಲ್ಲೂ ಅಷ್ಟೇ ಮುಖ್ಯವಾಗಿ ರಸಗೊಬ್ಬರ ತಯಾರಕರ ಹೆಸರು ವಿಳಾಸ ಇರಲೇಬೇಕು. ರಸಗೊಬ್ಬರ ತಯಾರಕರದ ವಿಳಾಸ ಇಲ್ಲದೇ ನೀವು ಕೊಂಡ್ಕೊಳ್ಳಕ್ಕೆ ಹೋಗ್ಬೇಡಿ, ಅದು ಮೋಸ ಹೋಗ್ತೀರಾ. ಮತ್ತೆ ಪೋಷಕಾಂಶದ ವಿವರ ಏನಾದ್ರೂ ಇರ್ಬೇಕಾಗತ್ತ? ಅದ್ರ ಮೇಲೆ ಇರ್ಲೇಬೇಕು, ರಸಗೊಬ್ಬರದ ಮೇಲೆ ಅದ್ ಹಾಕಿರ್ತಾನೆ. ಸಾರ್ವಜನಿಕ ಯೂರಿಯಾ ಅಂದ್ರೆ ಸಾರ್ವಜನಿಕ 46, ಡಿಎಪಿ ಅಂದ್ರೆ ಸಾರ್ವಜನಿಕ 18, ರಂಜಕ 46, 20 20, ಸಾರ್ವಜನಿಕ 20, ರಂಜಕ 20 ಅಂತ ಹಾಕಿರ್ತಾನೆ. ಅದರಲ್ಲಿ ಶೇಕಡವಾರು ಅಂಶಗಳನ್ನ ಅಲ್ಲಿ ನಮೂದು ಮಾಡಿರ್ತಾರೆ, ನಮೂದು ಮಾಡೇ ಇರ್ತಾರೆ. ಅದ್ ಮತ್ತೆ ಬೆಲೆನೂ ಏನಾದ್ರೂ ಅದ್ರ ಮೇಲೆ ಹಾಕಿರ್ತಾರೆ, ಇಷ್ಟಕ್ಕೆ ಮಾರಾಟ ಮಾಡಬೇಕು ಅಂತ. ಕರೆಕ್ಟ್ ಆಗಿ ಅದ್ರ ಗರಿಷ್ಠ ಮಾರಾಟ ಬೆಲೆ ತೆರಿಗೆ ಸೇರಿ ಹಾಕಿರ್ಬೇಕದ್ನ, ಅದ್ ಇದ್ದೇ ಇರ್ತದೆ ಅದ್ರ ಮೇಲೆ. ಯಾವ ರೈತರು ಆಗ್ಲಿ ಅದ್ ಗರಿಷ್ಠ ಮಾರಾಟಕ್ಕಿಂತ ಬೆಲೆಗಿಂತ ಯಾರು ಹೆಚ್ಚು ಕೊಡಕ್ ಹೋಗ್ಲೇಬಾರ್ದು. ಅಂದ್ರೆ ಅದೆಲ್ಲ ತೆರಿಗೆನ ಸೇರಿಸ್ಬಿಟ್ಟಿರುತ್ತೆ ಅದಕ್ಕೆ. ತೆರಿಗೆ ಸೇರಿಸಿ ಅದ್ ಗರಿಷ್ಠ ಮಾರಾಟ ಬೆಲೆನ ನಮಸಿರ್ತಾರೆ ಅದ್ರ ಮೇಲೆ. ಓಹೋಹೋಹೋ. ಮತ್ತೆ ಅದನ್ನ ಉತ್ಪಾದನೆ ಮಾಡಿದ ದಿನಾಂಕ ಇದೆಲ್ಲ ಏನಾದ್ರೂ ಇರುತ್ತಾ? ಹಾಕಿರ್ತಾರೆ ಯಾವ ತಿಂಗಳಲ್ಲಿ ಅದನ್ನ ತಯಾರು ಮಾಡಿದ್ದು ಅಂತ ಎಲ್ಲ ಹಾಕಿರ್ತಾರೆ. ಇದಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ಲ ರಸಗೊಬ್ಬರಕ್ಕೆ. ಇರೋದಿಲ್ಲ? ಏನು ಇರೋದಿಲ್ಲ, ಇರೋದಿಲ್ಲ, ಇರೋದಿಲ್ಲ. ಮತ್ತೆ ಇನ್ನು ಈ ಮಿಶ್ರಣ ಗೊಬ್ಬರಗಳು, ವಿಶೇಷ ರಸಗೊಬ್ಬರಗಳು ಇವೆಲ್ಲ ಇರ್ತವೆ. ಹೌದು, ಅವನ್ನು ಕೂಡ ನಾವು ನೋಡ್ಕೋಬೇಕಾಗತ್ತಲ್ವಾ? ಹೌದು, ಅಂತ ಗೊಬ್ಬರ ಕೊಂಡ್ಕೊಂಡ್ರೆ ಸ್ವಲ್ಪ ಹುಷಾರಾಗಿರ್ಬೇಕು ಅದನ್ನ, ಯಾಕೆಂದ್ರೆ ಇವು ಜಾಸ್ತಿ ಕಳಪೆ ಬರೋ ಇವು. ಮಿಶ್ರಣ ಗೊಬ್ಬರಗಳು, ವಿಶೇಷ ಗೊಬ್ಬರಗಳು, ಲಘು ಪೋಷಕಾಂಶ ಈ ಮಿಶ್ರಣಗಳು, ಇವಕ್ಕೆ ಲ್ಯಾಬ್ ನಂಬರು, ಆಮೇಲೆ ಪರವಾನಗಿ ಕೊಟ್ಟಿರ್ತೇವೆ ನಾವು ಉತ್ಪಾದನೆ ಮಾಡೋದಕ್ಕೆ. ಕೃಷಿ ಇಲಾಖೆ ಅವ್ರಿಗೆ ಒಂದು ಲೈಸೆನ್ಸ್ ಕೊಟ್ಟಿರ್ತೇವೆ, ಆ ನಂಬರ್ ಹಾಕಿರ್ಬೇಕು ಅದ್ರ ಮೇಲೆ, ಅದನ್ನ ನೋಡ್ಕೊಂಡು ತಗೊಂಬೇಕದನ್ನ. ಮತ್ತೆ ಲಾಟ್ ಸಂಖ್ಯೆ ಅಂತಾರೆ, ಅದು ಇರ್ಬೇಕಾಗತ್ತೆ. ಹೌದು, ಲಾಟ್ ಸಂಖ್ಯೆ ಎಲ್ಲ ಹಾಕಿರ್ಬೇಕದು, ಅದನ್ನ ನೋಡ್ಕೊಂಡು ತಗೊಂಬೇಕದನ್ನ. ಇನ್ನ ಡಾಕ್ಟರ್ ಪ್ರಕಾಶ್ ಅವರೇ, ಈ ರಸಗೊಬ್ಬರ ಖರೀದಿ ಮಾಡೋದಕ್ಕೆ ನಾವು ರಸೀದಿ ಪಡಿತೀವಲ್ಲ, ಅದಕ್ಕೆನ್ನ ನಮೂನೆ ಇಂತದೇನಾದ್ರು ಇರುತ್ತಾ? ಹೌದೌದು, ನಿಗದಿತ ನಮೂನೆ ಎಲ್ಲಾನು, ಯಾವುದೇ ಬಿತ್ತನೆ ಬೀಜ ಇರ್ಬೋದು, ರಸಗೊಬ್ಬರ, ಕೀಟನಾಶಕ, ನಿಗದಿತ ನಮೂನೆ ಇದೆ. ಆ ನಮೂನೆ ಎಲ್ಲಿ ಮಾತ್ರನೇ ಅವ್ರು ರಸೀದಿಗಳು ಕೊಡ್ಬೇಕು. ಅದರಲ್ಲಿ ರೈತರ ಸಹಿನೂ ಇರ್ಬೇಕಾಗತ್ತೆ, ಮಾರಾಟಗಾರ ರೈತರ ಸಹಿನೂ ಇರ್ಬೇಕು, ಮಾರಾಟಗಾರ ಸಹಿ ಇಬ್ರು ಇರ್ಬೇಕು. ಈಗ ರಸಗೊಬ್ಬರವನ್ನ ನಾವು ಕೊಂಡ್ಕೊಂಡ್ವಿ, ಏನಾದ್ರೂ ನಾವು ಪರೀಕ್ಷೆ ಮಾಡ್ಕೋಬಹುದಾ ಸರಳ ವಿಧಾನಗಳಿಂದ? ಈಗ ರೈತನೇ ಅವ್ರ ಮಟ್ಟದಲ್ಲೇ ಅಥವಾ ಮಾಡ್ಕೊಬಹುದು ಕ್ಲೀನ್ ಆಗಿ, ಏನಂದ್ರೆ ತುರ್ತು ರಸಗೊಬ್ಬರ ಪರೀಕ್ಷೆ ಅಂತ ಹೇಳ್ತೀವಿ ಅದನ್ನ. ಯಾಕೆಂದ್ರೆ ಪ್ರಯೋಗಾಲದಲ್ಲಿ ಮಾಡೋದು ಬೇರೆ, ಯಾಕೆಂದ್ರೆ ಅದೆಷ್ಟು ಪೋಷಕಾಂಶ ಇದೆ, ಅದೇ ಅದ್ರದ್ದು ಬಣ್ಣ ಇಂದ ಎಲ್ಲ ಚೆಕ್ ಮಾಡೋದು ಪ್ರಯೋಗಾಲದಲ್ಲಿ ಮಾಡ್ತಾರೆ. ಆದ್ರೆ ರೈತರ ಮಟ್ಟದಲ್ಲಿ ಏನು ಅಂದ್ರೆ ಸುಲಭವಾಗಿ ಪರೀಕ್ಷೆ ಮಾಡುವಂತದ್ದು ಏನು ಅಂದ್ರೆ, ಈಗ ಯೂರಿಯಾ ಇರ್ಬೋದು ಅಥವಾ ಪೊಟ್ಯಾಶ್ ಇರ್ಬೋದು, ಕೈ ಮೇಲೆ ಹಾಕೊಂಡು ನೀವ್ ಒಂದೆರಡು ತೊಟ್ಟು ನೀರ್ ಹಾಕಿದ್ರೆ ಸಂಪೂರ್ಣ ಕರಗ್ಬೇಕದು, ಆಮೇಲೆ ತಣ್ಣನೆ ಅನುಭವ ಆಗ್ಬೇಕದು. ಅದೇ ಬೇರೆ ಗೊಬ್ಬರಗಳು ಏನು ಅಂತಂದ್ರೆ ಡಿಎಪಿ, ಅಮೋನಿಯಂ ಸಲ್ಫೇಟು, ಅಮೋನಿಯಂ ಕ್ಲೋರೈಡು, ಸಿಎಎನ್ 20 20, 16 20, ಆಮೇಲೆ 23 23, 15 15 15, 17 17, 19 19 19, 10 26, ಇಂತ ಗೊಬ್ಬರಗಳು ಎಲ್ಲ ಸಾರ್ವಜನಿಕ ಗೊಬ್ಬರಗಳನ್ನ ಭಾರಿ ಸುಲಭವಾಗಿ ಕಂಡುಹಿಡಬಹುದು ರೈತರು. ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ರಸಗೊಬ್ಬರನ ಅಂಗೈ ಮೇಲೆ ಹಾಕೋಬೇಕು. ನಾವ್ ಎಲೆ ಅಡಿಕೆ ಹಾಕೋತೀವಲ್ಲ ಸುಣ್ಣ, ಆ ಸುಣ್ಣ ಅದಕ್ಕೆ ಮಿಶ್ರ ಮಾಡ್ಕೋಬೇಕು. ಸರಿ, ಒಂದೆರಡು ತೊಟ್ಟು ಹನಿ ನೀರ್ ಹಾಕಬೇಕು ಅದಕ್ಕೆ. ಸರಿ, ಬೆರಳಲ್ಲಿ ತೀಡ್ಬಿಟ್ಟು ವಾಸನೆ ನೋಡ್ಬೇಕು. ಆ ವಾಸನೆ ನೋಡಿದಾಗ ಅಮೋನಿಯಾ ಸಿಕ್ತದೆ ನಾವು, ಅದು ಘಾಟ್ ವಾಸನೆ ಬರ್ತದ ಅದು. ಓಹೋಹೋ, ಆ ಘಾಟ್ ವಾಸನೆ ಬರದೇ ಇದ್ರೆ ಅದು ಕಳಪೆ ದರ್ಜೆ ಗ್ಯಾರಂಟಿ ಅದು. ಓಹೋಹೋ, ಒಂದ್ ವೇಳೆ ಈಗ ಘಾಟ್ ವಾಸನೆ ಬರದೇ ಇದ್ರೆ ಅದು ಕಳಪೆ ರಸಗೊಬ್ಬರ ಅಂತ ನಮಗೆ ಗೊತ್ತಾಗುತ್ತೆ, ಆಮೇಲೆ ಏನ್ ಮಾಡಬಹುದು ಅಂತೀರಿ? ಈಗ ಇದು ಕಳಪೆ ಅಂತ ಗ್ಯಾರಂಟಿ ಆಗುತ್ತೆ ಅದು, ಯಾಕೆಂದ್ರೆ ಘಾಟ್ ವಾಸನೆ ಬರ್ಲೇಬೇಕು, ಬರದೇ ಇರೋ ಗ್ಯಾರಂಟಿ ಅದು ಕಳಪೆ ಆಗೇ ಇರ್ತದೆ ಅದು. ಕೂಡಲೇ ಏನ್ ಮಾಡ್ಬೇಕು ನೀವು, ಸಂಬಂಧಪಟ್ಟ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರಿಗೆ ಇದಕ್ಕೊಂದು ದೂರು ಕೊಡ್ಬೇಕು, ಲಿಖಿತವಾಗಿ ಒಂದು ದೂರು ಕೊಡಿ. ಈ ತರ ಗೊಬ್ಬರ ತಗೊಂಡಿದ್ವಿ, ಅದು ಕಳಪೆ ಅಂತ ಕಂಡು ಬರ್ತದೆ, ಇಂತ ಮಾರಾಟಗಾರ ಹೆಸರು ತಗೊಂಡಿದ್ವಿ, ದಯಮಾಡಿ ಇದ್ರ ಬಗ್ಗೆ ಒಂದು ಸೂಕ್ತ ಕ್ರಮ ಕೈಗೊಳ್ಬೇಕು ಅಂದ್ಬಿಟ್ಟು ಒಂದು ಪತ್ರ ಬರೆದ್ಬಿಟ್ಟು ಕೊಟ್ಬಿಟ್ರೆ ಸಾಕು ಅವ್ರಿಗೆ. ಅವರು ರಸಗೊಬ್ಬರ ಮಾರಾಟ ಮಳಿಗೆಗೆ ಬಂದು ಸ್ಯಾಂಪಲ್ ಗಿಂಪಲ್ ಎಲ್ಲ ತೆಗೆದು ಪ್ರಯೋಗಾಲಯ ಕಳಿಸಿ ಅದು ಕಳಪೆ ಬಂದಿದ್ರೆ ಅದ್ರ ಮೇಲೆ ಕಾನೂನು ಕ್ರಮ ತಗೊಂಡು ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಕ್ಕೆ ಅನುಕೂಲ ಆಗುತ್ತೆ. ಮುಖ್ಯವಾಗಿ ರಸಗೊಬ್ಬರ ಅನ್ನೋದು ಒಂದು ಮುಖ್ಯವಾದ ಕೃಷಿ ಪರಿಕರ. ನಮ್ಮ ರೈತ ಬಾಂಧವರು ಈ ಪೀಡನಾಶಕಗಳನ್ನ ಕೊಂಡ್ಕೊಳ್ತಾರೆ, ಅದು ಬೀಜೋಪಚಾರಕ್ಕೆ ಶಿಲೀಂಧ್ರ ನಾಶಕ ಆಗ್ಬೋದು, ಕೀಟನಾಶಕ ಆಗ್ಬೋದು, ಮತ್ತೆ ಜಮೀನಿಗೆ ಹಾಕೋದಕ್ಕೆ ಕಳೆನಾಶಕ ಆಗ್ಬೋದು, ಇವನ್ನೆಲ್ಲ ಕೊಂಡ್ಕೊಳ್ಳುವಾಗ ಏನು ಎಚ್ಚರಿಕೆ ವಹಿಸಬೇಕು ಅಂತೀರಿ? ಇಲ್ಲೂ ಅಷ್ಟೇನೆ, ಮುಖ್ಯವಾಗಿ ಕಳೆನಾಶಕ ಆಗ್ಲಿ ಅಥವಾ ಕೀಟನಾಶಕ ಆಗ್ಲಿ ಅಥವಾ ರೋಗನಾಶಕ ಆಗ್ಲಿ ತಗೊಂಡ್ಬೇಕಾದ್ರೆ ಅಧಿಕೃತ ಮಾರಾಟಗಾರರಿಂದನೇ ತಗೊಂಡ್ಬೇಕು ಯಾವಾಗ್ಲೂ. ಪರವಾನಗಿ ಪಡೆದಿರ್ಬೇಕು ಅವರು, ಪರವಾನಗಿ ಕೃಷಿ ಇಲಾಖೆಯಿಂದ ಪಡೆದಿರ್ಬೇಕು ಅವರು. ಅಕಸ್ಮಾತ್ ಪರವಾನಗಿ ಏನೋ ಮುಗಿದೋಗಿದ್ರೆ ಅಲ್ಲಿ ಖರೀದಿಸಲೇಬಾರದು. ಖರೀದಿ ಮಾಡ್ಬೇಕಾದ್ರೂ ಅಷ್ಟೇ, ಮುಖ್ಯವಾಗಿ ತಪ್ಪದೆ ರಸೀದಿ ಪಡಿಬೇಕು. ಅದರಲ್ಲಿ ಬ್ಯಾಚ್ ನಂಬರು, ಲಾಟ್ ನಂಬರು, ಖರೀದಿಸಿದ ಪ್ರಮಾಣ ನಮೂದಿಸಿರ್ಬೇಕು ಅದರಲ್ಲಿ. ಎಷ್ಟು ಖರೀದಿ ಮಾಡಿದರೆ ಅದು ಮುಖ್ಯ. ಅದು 1 ಲೀಟರ್ ಖರೀದಿ ಮಾಡಿದಾರೋ 2 ಲೀಟರ್ ಖರೀದಿ ಮಾಡಿದಾರೋ ಅದನ್ನ ನಮೂದಿಸಬೇಕು. ಹೌದು. ಹಾ ಹಾ ಹಾ. ಮತ್ತೆ ಅಧಿಕೃತ ರಸೀದಿ ಪಡೆಯೋದು ಬಹಳ ಮುಖ್ಯ, ತುಂಬಾ ಮುಖ್ಯ. ಅದು ಅದರಲ್ಲಿ ಏನು ಈಗ ಈ ಬೇರೆ ಬೇರೆ ಬಂದಿದಾವಲ್ಲ ಜಿ ಎಸ್ ಟಿ ನಂಬರ್ ಅಂತೆ ಎಲ್ಲ ಇರ್ತಾವ, ಅದೆಲ್ಲ ಇದ್ದೇ ಇರ್ತದ ಅದರಲ್ಲಿ. ಟಿನ್ ನಂಬರು ಒಟ್ಟಿಗೆ ಸರ್ಕಾರದ ಏನೇನು ತೆರಿಗೆಗಳ ಒಂದು ಸಂಖ್ಯೆನೂ ನಮೂದಾಗಿರ್ಬೇಕು, ಪ್ರತಿಯೊಂದು ನಮೂದಾಗಿರ್ತದ ಅದರಲ್ಲಿ. ಆ ನಮೂನೆ ಇರ್ತದೆ. ಹಾಗೆ ಈಗ ನಾವು ರಸೀದಿ ಕೊಡ್ಬೇಕು ಯಾವ ತರ ಇರ್ಬೇಕು ಅಂತಾನೆ, ಈ ಅದೊಂದು ಕಾನೂನು ಪ್ರಕಾರ ಇದೆ, ಆ ಕಾನೂನು ಪ್ರಕಾರನೇ ಆ ರಸೀದಿ ಕೊಡ್ಬೇಕು ಅವರು. ಮತ್ತೆ ಈ ಪೀಡನಾಶಕದ ಬಾಟ್ಲಿ ನಾವು ತಗೊಳ್ತೀವಿ ನೋಡ್ತೀವಿ, ಏನೇನು ವಿವರ ಗಮನಿಸಬೇಕು ಅಂತೀರಿ? ಮುಖ್ಯವಾಗಿ ಅದು ತೆರೆದಿರಬಾರ್ದು, ಆಮೇಲೆ ಏನಾರ ಸೋರೋಗಿರೋದು ಇದ್ರೆ ಅದು ಖರೀದಿ ಮಾಡ್ಲೇಬಾರ್ದು ಅಂತದ್ದು. ಡ್ಯಾಮೇಜ್ ಆಗಿದ್ರೆ ಖರೀದಿ ಮಾಡಬಾರ್ದು. ಡ್ಯಾಮೇಜ್ ಆಗಿದ್ರೆ ಖರೀದಿ ಮಾಡ್ಲೇಬಾರ್ದು ಅದನ್ನ. ಆಮೇಲೆ ಇದರಲ್ಲೂ ಅಷ್ಟೇ ಮುಖ್ಯವಾಗಿ ನೀವು ಉತ್ಪಾದಕರ ಮಾರಾಟಗಾರ ಹೆಸರು ಇರ್ಲೇಬೇಕು, ಅತ್ಯ ಕಡ್ಡಾಯವಾಗಿ ಇರ್ಲೇಬೇಕು, ತಿಳ್ಕೊಂಬಿಡಿ ಅದನ್ನ ಯಾವಾಗ್ಲೂ. ನೀವೇನೇ ಪರಿಕರ ಖರೀದಿ ಮಾಡ್ಬೇಕಾದ್ರೆ ಹೆಸರು ವಿಳಾಸ ಇರ್ಲೇಬೇಕು, ಅದಿಲ್ದೇ ಇದ್ರೆ ಅದು ಕಳಪೆ ಅಂತ ತಿಳ್ಕೊಂಬಿಡಿ ಅದನ್ನ. ನಿಮ್ಗೆ ಮಾರಾಟ ಮಾಡ್ತಾರ ಅದು ವಿಳಾಸ ಇಲ್ದೇ ಇದ್ರೆ ಅದ್ ನಿಜವಾಗೂ ಕಳಪೆ ಇರ್ತದದು. ಮತ್ತೆ ತೂಕನೂ ಮಾಡ್ಬೇಕಾಗತ್ತ? ತೂಕ ನೋಡಿ ಅಲ್ಲಿ, ಯಾಕೆ ಅಲ್ಲಿ ತೂಕದ ಬಟ್ಟು ಎಲ್ಲ ಇರ್ತದೆ, ಅವ್ರ ಮುಂದೆ ತೂಕ ಹಾಕಿಸಿ, ತೂಕದ ವಿವರಗಳನ್ನು ಇರ್ತದೆ ಅದ್ರ ಮೇಲೆ. ಅಷ್ಟೇ ತೂಕ ನೋಡ್ಕೊಂಡು ಎಷ್ಟು 1 ಲೀಟರ್ ಬಾಟ್ಲ ಇದೆ, 2 ಲೀಟರ್ ಬಾಟ್ಲ, 5 ಲೀಟರ್ ಬಾಟ್ಲ, ಅಥವಾ 1 ಕೆಜಿ ಇದೆ, 1/2 ಕೆಜಿ ಇದೆ, ತಗೊಂಡ ತೂಕ ಹಾಕ್ಸೇ ತಗೊಳ್ಳಿ ಅದನ್ನ. ಮತ್ತೆ ಪೀಡನಾಶಕದ ಹೆಸರುಗಳೆಲ್ಲ ನೋಡ್ಕೋಬೇಕಾಗತ್ತೆ. ನಾವು ನೋಡ್ಕೋಬೇಕು ಅದ್ರ ಮೇಲೆ ಇರ್ತದೆ ಪೀಡನಾಶಕದ ಹೆಸರು ಇರ್ತದೆ, ತಯಾರಕರ ಹೆಸರು ಇರ್ತದೆ, ಎಲ್ಲ ಸಂಪೂರ್ಣ ಮಾಹಿತಿ ಇರ್ತದೆ ಅದ್ರ ಮೇಲೆ. ಅಂದ್ರೆ ಬ್ರಾಂಡ್ ಹೆಸರು ಇರುತ್ತೆ ಮತ್ತೆ ರಾಸಾಯನಿಕ ಹೆಸರು ಇರುತ್ತೆ, ಎಲ್ಲ ಪ್ರತಿಯೊಂದು ರಾಸಾಯನಿಕ ಅಂಶ ಎಷ್ಟಿದೆ ಅಂತಾನು ಇರ್ತದೆ ಅದರಲ್ಲಿ. ರಾಸಾಯನಿಕ ಅಂಶ ಏನು ಶಿಫಾರಸು ಮಾಡಿರ್ತಾರಲ್ಲ ಅದಕ್ಕೆ ಅನುಗುಣವಾಗಿದೆಯಲ್ಲ ಅಂತ ನೋಡ್ಕೋಬೇಕಾಗತ್ತೆ. ಹೌದೌದು. ಮಾನೋಕ್ರೋಟಾಪಾಸ್ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಶೇಕಡಾ 36 ಇರ್ಬೇಕು, ಅದ್ರ ಇರ್ಲೇಬೇಕು ಅವೆಲ್ಲ ಹಂಗೆ. ಮತ್ತೆ ISI ಮಾರ್ಕ್ ಇಂತವೇನಾದ್ರೂ ಇರ್ತಾವ? ISI ಮಾರ್ಕ್ ಇದ್ದೇ ಇರ್ಬೇಕು. ISI ಮಾರ್ಕ್ ಇಲ್ದೇ ತಗೊಳಕ್ ಹೋಗ್ಬೇಡಿ ನೀವು. ಮತ್ತೆ ಉತ್ಪಾದನಾ ದಿನಾಂಕ, ಅವಧಿ ಮೀರುವಂತ ದಿನಾಂಕ ಇವೆಲ್ಲ ಇರುತ್ತೆ ಅದರಲ್ಲಿ ಇದ್ದೇ ಇರ್ತಾವ. ಇವು ಉತ್ಪಾದನೆ ದಿನಾಂಕ ಅವಧಿ ದಿನಾಂಕನೂ ಇರ್ತದೆ. ಈ ಅವಧಿ ಮೀರಿ ಒಡನೆ ಅದ್ ಬಳಕೆ ಮಾಡ್ಬೇಕು. ಅವಧಿ ಮೀರೋಗಿದ್ರೆ ಅದ್ ನೋಡಿ ಅದನ್ನ ಅವಧಿ ದಿನಾಂಕ ಅಂತಾನೆ ಕೊಟ್ಟಿರ್ತಾನೆ. ಆ ದಿನಾಂಕ ಮೀರೋಗಿದ್ರೆ ಆ ಕೊಂಡ್ಕೊಂಡೋಗ್ಬೇಡಿ, ಯಾಕೆಂದ್ರೆ ಅದ್ರ ರಾಸಾಯನಿಕ ಶಕ್ತಿ ಕಡಿಮೆ ಆಗ್ಬಿಟ್ಟಿರ್ತದೆ. ಹೌದು. ಅಂದ್ರೆ ಎಕ್ಸ್ಪೈರಿ ಡೇಟ್ಗೆ ಹತ್ರ ಬಂದಿತ್ತು ಅಂದ್ರೂ ಕಷ್ಟನೇ ಅದು. ತಗೊಳ್ಳೋದು ಬೇಡ, ಅದು ಎಕ್ಸ್ಪೈರಿ ಹತ್ರ ಬಂದ್ಬಿಟ್ಟಿದ್ರೆ ಬೇಡ ಬೇಡ, ಬೇರೆ ತಗೊಳ್ಳಿ ಅಷ್ಟೇ. ಇನ್ನೇನ್ ಮಾಡ್ತಿರೋದನ್ನ? ಹೊಸ ಬ್ಯಾಚ್ ಲಾಟ್ ನಂಬರ್ದೇ ತಗೋಬೇಕು. ತಗೊಳ್ಳಿ, ಅಲ್ಲಿ ಇಲ್ಲ ಅಂದ್ರೆ ಬೇರೆ ಅಂಗಡಿಯಲ್ಲಿ ಸಿಗುತ್ತೆ, ತಗೊಂಡ್ರಾಯ್ತು ಅಷ್ಟೇ. ಇನ್ನ ರೈತ ಬಾಂಧವರು ಗಮನಿಸ್ಬೇಕು. ಹೌದು. ಮತ್ತೆ ಈ ಕಳೆನಾಶಕ ಆಗ್ಬಹುದು, ಪೀಡನಾಶಕ ಆಗ್ಬಹುದು, ಇದರಲ್ಲಿ ವಿಷದ ಆಧಾರದ ಮೇಲೆ ಏನಾದ್ರೂ ಸೂಚಕಗಳು ಇಂತವೇನಾದ್ರೂ ಇರ್ತಾವ? ಕಳೆನಾಶಕ ಆಗ್ಲಿ ಪೀಡನಾಶಕ ಆಗ್ಲಿ ಒಂದ್ 4 ತರ ಪೀಡನಾಶಕ ಇರ್ತವೆ, ಕಳೆನಾಶಕ ಇರ್ತವೆ. ಅಂದ್ರೆ ಸಿಂಬಲ್ ಇರುತ್ತೆ ಅದ್ರ ಮೇಲೆ, ಸಿಂಬಲ್ ಇರ್ತದೆ ಅಲ್ಲಿ ತ್ರಿಭುಜಾಕಾರದಲ್ಲಿ, ಅದ್ರ ಮೇಲೆ ಇದ್ರೆ ಒಂದು ಕೆಂಬಣ್ಣ ಇರ್ತದೆ, ಇನ್ನೊಂದು ಹಳದಿ ಬಣ್ಣ ಇರ್ತದೆ, ಇನ್ನೊಂದು ನೀಲಿ ಬಣ್ಣ ಇರ್ತದೆ, ಇನ್ನೊಂದು ಹಸಿರು ಬಣ್ಣ ಇರ್ತದೆ. ನಿಮ್ಗೆ ನೋಡ್ಬೋದು ಅದನ್ನ. ಈ ಕೆಂಪಣ್ಣ ಇರೋದು ಅತಿ ಹೆಚ್ಚು ವಿಷಕಾರಕ, ಅದು ಅತಿ ಹೆಚ್ಚು ವಿಷಕಾರ, ಅದೇನೆ ಪರಿಸರಕ್ಕೆ ಡ್ಯಾಮೇಜ್ ಮಾಡುವಂತದ್ದು, ತುಂಬಾ ವಿಷಕಾರಿ ಇದು. ಇದನ್ನ ಬರೀ ಬಹಳ ಜಾಗ್ರತೆಯಿಂದ ಬಳಸ್ಬೇಕಿದ್ನ. ಎರಡನೇದು ಹಳದಿ ಬಣ್ಣ, ಅದು ಹೆಚ್ಚು ವಿಷಕಾರಿನೇ, ಅದು ಅಷ್ಟೇನೆ ಭಾರಿ ಜಾಗರೂಕತೆಯಿಂದ ವಹಿಸಬೇಕಾಗ್ತದೆ. ನೀಲಿ ಬಣ್ಣ ಮಧ್ಯಮ ವಿಷಕಾರಿ, ಸ್ವಲ್ಪ ಪರವಾಗಿಲ್ಲ, ಆದ್ರೂ ಎಚ್ಚರಿಕೆ ವಹಿಸಬೇಕು. ಇನ್ನೊಂದು ಹಸಿರು ಬಣ್ಣ, ಅದು ಪರಿಸರ ಸ್ನೇಹಿ ಇರ್ತದೆ, ಅದು ಕಳೆನಾಶಕ ಇರ್ಬೋದು ಅಥವಾ ಕೀಟನಾಶಕ ಇರ್ಬೋದು, ಅದು ಪರಿಸರ ಸ್ನೇಹಿ ಇರ್ತದೆ. ರೈತರು ಹೆಚ್ಚಾಗಿ ಇಂತಹ ಪರಿಸರ ಸ್ನೇಹಿ ಕಳೆನಾಶಕಗಳನ್ನ ಅಥವಾ ಕೀಟನಾಶಕ ಬಳಸೋದು ತುಂಬಾ ಒಳ್ಳೇದು. ಇನ್ನೊಂದೇನು ಅಂದ್ರೆ ಈ ಪೀಡನಾಶಕ ಇರ್ಬೋದು ಕಳೆನಾಶಕ ಇರ್ಬೋದು, ಇದ್ರಲ್ಲಿ ಏನಾರ ನೀವು ಔಷಧ ಹೊಡೆದಾಗ ಕಳೆ ನಾಶ ಆಗದೆ ಇರ್ಬೋದು ಅಥವಾ ಕೀಟಗಳು ನಾಶ ಆಗದೆ ಇರ್ಬೋದು, ಕೂಡಲೇ ಏನ್ ಮಾಡ್ಬೇಕು, ಸಂಬಂಧಪಟ್ಟ ಕೃಷಿ ಇಲಾಖೆಗೆ ಸಂಪರ್ಕಿಸಿ ಮಾಹಿತಿನ ಕೊಡ್ಬೇಕು. ಈ ತರ ಆಗಿದೆ, ನಾನು ಔಷಧ ಹೊಡೆದೆ, ಹುಳುಗಳು ಕಂಟ್ರೋಲ್ ಆಗ್ಲಿಲ್ಲ, ಕಳೆ ಕಂಟ್ರೋಲ್ ಆಗ್ಲಿಲ್ಲ, ದಯವಿಟ್ಟು ಇದ್ರ ಬಗ್ಗೆ ಒಂದು ಸೂಕ್ತ ಕ್ರಮ ತಗೊಳ್ಳಿ ಅಂತ ಒಂದು ವಿಷಯನ ತಿಳಿಸ್ಬೇಕು ಅವ್ರಿಗೆ. ಇದರಿಂದ ಅವರು ಅವರ ಒಂದು ಕ್ರಮವನ್ನ ಜರುಗಿಸೋದಕ್ಕೆ ಅನುಕೂಲ ಆಗುತ್ತೆ. ಅಲ್ಲ, ಸಂಬಂಧಪಟ್ಟ ಮಾರಾಟಗಾರ ಮಳಿಗೆಗೆ ಬರ್ತಾರೆ, ಅಂತದೇನೇ ತೊಂದರೆ ಇದೆ ಅದನ್ನ ಆ ಸ್ಯಾಂಪಲ್ ತಗೊಳ್ತಾರೆ, ಅದನ್ನ ಈ ಪ್ರಯೋಗಾಲಯ ಕಳಿಸ್ತಾರೆ, ಟೆಸ್ಟ್ ಮಾಡಿಸ್ತಾರೆ, ಕಳಪೆ ಬಂದಿದೆ ಅಂದ್ರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳಕ್ಕೆ ಅನುಕೂಲ ಆಗುತ್ತೆ. ಇನ್ನೊಂದು ವಿಚಾರ ಡಾಕ್ಟರ್ ಪ್ರಕಾಶ್ ಅವರೇ, ಬಹಳ ಮುಖ್ಯವಾದ ಅಂಶ ಇದು. ಈ ಕಳೆನಾಶಕಗಳು ಇವನ್ನೆಲ್ಲ ಮಾರಾಟ ಮಾಡುವಾಗ ಅದರ ಮೇಲಿರುವಂತಹ ಬೆಲೆನೇ ಒಂದು ಅವರು ಕೊಡುವಂತ ಬೆಲೆ ಸುಮಾರು ಇಳಿಸಿ ಕೊಡ್ತಾರೆ ಅಂತ ನಾವು ರೈತರಿಂದ ಕೇಳ್ತಾ ಇರ್ತೀವಿ. ಅಂದ್ರೆ ರೈತರಿಗೆ ಇಲ್ಲಿ ಚೌಕಾಶಿ ಮಾಡೋದಕ್ಕೆ ಎಲ್ಲ ಒಂದು ಅಧಿಕಾರ ಇದೆ ಅಂತೀರಿ? ನಿಜ ಮಾಡ್ಬೋದು, ಕಡಿಮೆ ಕೊಟ್ರೆ ಒಳ್ಳೆ, ನಮ್ಗೇನ್ ತೊಂದ್ರೆ ಇಲ್ಲ. ಬೆಲೆಗಿಂತ ಜಾಸ್ತಿ ಮಾರಾಟ ಮಾಡಬಾರ್ದು, ಅಷ್ಟೇ ಮುಖ್ಯ ನಮ್ಗೆ ಬೇಕಾಗಿರೋದು. ಮತ್ತೆ ಸಾಕಷ್ಟು ಮಾರ್ಜಿನ್ ಕೂಡ ಇರುತ್ತೆ ಮಾರಾಟಗಾರರಿಗೆ. ಮಾರ್ಜಿನ್ ತುಂಬಾ ಇರ್ತದೆ ಅವ್ರಿಗೆ, ತೊಂದ್ರೆ ಇಲ್ಲ. ಹಾಗಾಗಿ ಯಾವ್ದೇ ಮುಜುಗರ ಇಲ್ದಲೆ ಚೌಕಾಶಿ ಮಾಡ್ಬೇಕು. ಮಾಡಿ ತಗೊಂಬೋದು, ಕೊಡ್ಲಿ, ಕಮ್ಮಿ ಕೊಟ್ರೆ ಏನ್ ತೊಂದ್ರೆ, ಒಂದ್ 5 ರೂಪಾಯಿ ಕಮ್ಮಿ ಕೊಟ್ರೆ ರೈತಿಂಗ್ ಒಳ್ಳೇದು, ಏನ್ ತೊಂದ್ರೆ ಇಲ್ಲ. ಜೊತೆಗೆ ಏನಪ್ಪಾ ಅಂದ್ರೆ ಅವ್ರಿಗೆ ಏನು ಶಿಫಾರಸ್ ಮಾಡಿರ್ತಾರೆ ಕೃಷಿ ಇಲಾಖೆಯವರು, ಅಂತವ್ ಕೊಂಡ್ಕೊಳ್ಳೋದೇ ಒಳ್ಳೇದು. ಈಗ ಮುಖ್ಯ ಶಿಫಾರಸ್ ಮಾಡಿರೋಂತ ರಸಗೊಬ್ಬರ, ಕಳೆನಾಶಕ, ಬೀಜ, ಇಂಥ ಬೀಜನ ಅಲ್ಲೂ ತಗೊಳೋದು ತುಂಬಾ ಒಳ್ಳೇದು. ಅಂದ್ರೆ ನಮ್ಮ ರೈತ ಬಾಂಧವರು ಕಳೆನಾಶಕ ಪೀಡನಾಶಕಗಳನ್ನ ಕೊಂಡ್ಕೊಳ್ಳುವಾಗ ಕೃಷಿ ಇಲಾಖೆಯ ಅಧಿಕಾರಿಗಳ ಶಿಫಾರಸು ಅಥವಾ ರೈತ ಸಂಪರ್ಕ ಕೇಂದ್ರದ ತಜ್ಞರ ಶಿಫಾರಸನ್ನ ಆಧರಿಸಿನೇ ಅವರು ಕೊಂಡ್ಕೋಬೇಕಾಗತ್ತೆ. ಮುಖ್ಯವಾಗಿ ಅದೊಂದು ತುಂಬಾ ಒಳ್ಳೇದು. ಮತ್ತೆ ಕೃಷಿ ವಿಜ್ಞಾನಿಗಳು ಇರ್ತಾರೆ, ಹೌದು, ಕೃಷಿ ವಿಜ್ಞಾನಿಗಳು ತಗೊಂಡೋಗಿ ಕೀಟಗಳು ಇರ್ಬೋದು, ರೋಗನೇ ಇರ್ಬೋದು, ಅದನ್ನ ಮಾದರಿ ತಗೊಂಡೋಗಿ ತೋರ್ಸ್ ತಕ್ಷಣ ಅವರು ನಿಮ್ಗೆ ಹೇಳ್ತಾರೆ ಇಂಥದೇ ಖರೀದಿ ಮಾಡಿ ಅಂತ ಬರ್ಕೊಡ್ತಾರೆ. ಅದನ್ನ ತಗೊಂಡೋಗಿ ತೋರ್ಸ್ಬಿಟ್ಟು ಖರೀದಿ ಮಾಡೋದು ತುಂಬಾ ಒಳ್ಳೇದು. ಪ್ರತಿಯೊಂದು ಜಿಲ್ಲೆಯಲ್ಲೂ ಕೃಷಿ ವಿಜ್ಞಾನ ಕೇಂದ್ರಗಳಿದ್ದಾವೆ, ಆ ತಜ್ಞರ ಒಂದು ದೂರವಾಣಿ ಸಂಪರ್ಕ ಸಂಖ್ಯೆ ಇಟ್ಟುಕೊಂಡು, ಹೌದು, ವಾಟ್ಸಪ್ ಇಂಥದೆಲ್ಲ ಈಗ ಆಧುನಿಕ ತಂತ್ರಜ್ಞಾನಗಳ ಮೂಲಕ ಅವ್ರ ಜೊತೆ ಅವರು ವ್ಯವಹರಿಸಬಹುದು. ಹೌದೌದು, ಈಗ ರೋಗ ಇರ್ಬೋದು, ಫೋಟೋ ಇರ್ಬಿಟ್ಟು ಅವ್ರು ಕಳ್ಸಿದ್ರೆ ಅವ್ರ ವಾಟ್ಸಪ್ ಅಲ್ಲಿ ನಿಮ್ಗೆ ಯಾವ್ದು ಏನ್ ಔಷಧ ಹೊಡಿಬೇಕು ಅಂತ, ಯಾವ ರೋಗನಾಶಕ ಹೊಡಿಬೇಕು ಅಂತ ಹೇಳ್ಬಿಡ್ತಾರ ಅವ್ರು. ಅದ್ರ ಆಧಾರದ ಮೇಲೆ ಕೊಂಡ್ಕೊಂಡು ಬಳಸಬೇಕಾಗತ್ತೆ. ಬಳಸೋ ತುಂಬಾ ಒಳ್ಳೇದದು. ಜೊತೆಗೆ ರೈತ ಬಾಂಧವರು ಪೀಡನಾಶಕಗಳಲ್ಲಿ ಕಳೆನಾಶಕ ಆಗ್ಬೋದು, ಕೀಟನಾಶಕ ಆಗ್ಬೋದು, ಜೊತೆಗೆ ಈ ರೋಗನಾಶಕ ಆಗ್ಬೋದು, ಇವುಗಳನ್ನ ಬಳಸುವಾಗ ಬಹಳ ಎಚ್ಚರಿಕೆಯಿಂದ ಬಳಸ್ಬೇಕು. ಯಾಕಂದ್ರೆ ಇವೆಲ್ಲ ವಿಷವಸ್ತುಗಳು ಯಾವುದೇ ಚಿಕ್ಕ ಮಕ್ಕಳ ಕೈಗೆ ಸಿಗುವಂತದ್ದು, ದನ ಕರುಗಳು ಅವುಗಳನ್ನ ಮೇಯುವಂತದ್ದು ಎಲ್ಲ ಆಗ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ. ಹೌದು, ಅದೇ ದೊಡ್ಡ ಒಂದು ಅಂಶ ಅಂತಾನೆ ಹೇಳ್ಬೋದು. ನಿಜಾನೇ, ನಿಜಾನೇ, ಬಳಕೆ ಮಾಡ್ಬೇಕಾದ್ರು ತುಂಬಾ ಹುಷಾರಾಗಿರ್ಬೇಕು. ಇವರು ಅಷ್ಟೇನೆ, ಈ ಬಳಕೆ ಮಾಡ್ಬೇಕಾದ್ರೆ ಬೀಡಿ ಸೇದೋದು, ನೀರ್ ಕುಡಿಯೋದು, ಊಟ ಮಾಡೋದು ಇಂಥವೆಲ್ಲ ಮಾಡ್ಲೇಬಾರ್ದು. ಅಡಕೆಲೆ ಹಾಕೊಳ್ತಾರೆ ಕೆಲವು ಸಂದರ್ಭದಲ್ಲಿ. ಹೌದು, ಅವೆಲ್ಲ ಮಾಡಕ್ ಹೋಗ್ಬಾರ್ದು. ಮೊನ್ನೆ ಮೊನ್ನೆ ಪೇಪರ್ ಬಂದಿತ್ತೆ ನೋಡಿದಿರಾ, ಔಷಧ ಹೊಡೆದಿರೋದನ್ನ ಯಾರೋ ತಿನ್ಬಿಟ್ಟು 3 ಜನ ಸತ್ತೋಗಿದ್ದಾರೆ. ನೋಡ್ತಲೇ ಇರ್ತೀವಿ ದಿನಪತ್ರಿಕೆಗಳಲ್ಲಿ, ಇದ್ರ ಬಗ್ಗೆ ಬಹಳ ಎಚ್ಚರಿಕೆ ಆಗಿರ್ಬೇಕು. ಹೌದು, ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಕೃಷಿ ಪರಿಕರಗಳನ್ನ ಕೊಂಡ್ಕೊಳ್ಳುವಾಗ ಯಾವ್ಯಾವ ಅಂಶಗಳನ್ನ ಗಮನಿಸಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ HR ಪ್ರಕಾಶ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9916100438. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9916100438. ತುಂಬ ಸಂತೋಷ ಡಾಕ್ಟರ್ ಪ್ರಕಾಶ್ ಅವರೇ. ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕೃಷಿ ಪರಿಕರಗಳನ್ನು ಕೊಂಡುಕೊಳ್ಳುವಾಗ ಏನೇನು ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗತ್ತೆ, ಏನೇನು ಅಂಶಗಳನ್ನು ಗಮನಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಇನ್ನು ನಾಳಿನ ಕಿಸಾನ್ ವಾಣಿಯಲ್ಲಿ ಜೈವಿಕ ಇಂಧನ ಸಸ್ಯಗಳನ್ನು ಕುರಿತು ಡಾಕ್ಟರ್ ಬಾಲಕೃಷ್ಣಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳುತ್ತೀರಿ. ಅನಂತರ ಕಾಫಿ ಬೆಳೆಯಲ್ಲಿ ಮಧ್ಯ ಮಾನ್ಸೂನ್ ಮತ್ತು ಮಾನ್ಸೂನ್ ನಂತರದ ಪೋಷಕಾಂಶ ನಿರ್ವಹಣೆಗಳ ಕುರಿತು ಮಾಹಿತಿಯು ಪ್ರಸಾರವಾಗಲಿದೆ. ನಾಳಿನ ಇದೇ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರೇ, ನಮಸ್ಕಾರ. ಇನ್ನು ಪೇಟೆದಾರಣೆಯನ್ನು ಕೇಳೋಣ. ಕಾಫಿ ಮಂಡಳಿ ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 23,500 ರೂಪಾಯಿಂದ 24,500, ಅರೇಬಿಕಾ ಚೆರಿ 12,500ರಿಂದ 14,000 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 14,800 ರೂಪಾಯಿಂದ 15,600 ರೂಪಾಯಿ, ರೋಬಸ್ಟಾ ಚೆರಿ 8,700 ರೂಪಾಯಿಂದ 10,200 ರೂಪಾಯಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಿಧನ ಸುದ್ದಿ. ಮಡಿಕೇರಿ ನಿವಾಸಿ ಅಜ್ಜನಂಡ ಗಣೇಶ್ ಅಯ್ಯಣ್ಣ ಅಯ್ಯಂಗ ಇಂದು ಪಲಂಜತಿಕ ಮರಣಪಟ್ಟಿತು. 68 ಪೈತರ ಅಜ್ಜನಂಡ ಗಣೇಶ್ ಅಯ್ಯಣ್ಣ ಅಯ್ಯಂಡ ಅಕೇರಿ ಕಾರ್ಬಾರು ನಾಳೆ ಮಜ್ಜಣ 12:30 ಮಡಿಕೇರಿ ಕೊಡವ ಸಮಾಜ ಕ್ಯಾಕೊಳತ್ತು ನಡಪ. ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್ ಆದ್ರೆ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್ LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಆಕಾಶವಾಣಿ ಮಡಿಕೇರಿ, ಸುದ್ದಿ ಜಂಪೆ, ಪ್ರಾಯೋಜಕರು ಚೇರಂಬಾಣೆಯ ಪ್ರಗತಿಪರ ರೈತ ಮತ್ತು ಆಕಾಶವಾಣಿಯ ಗೆಳೆಯ ಬೈಮನ ರಘು ಮತ್ತು ಪತ್ನಿ ಮೀನಾಕ್ಷಿ, ಮಕ್ಕಳಾದ ಯಶವಂತ್ ವರಲಕ್ಷ್ಮಿ ಹಾಗೂ ಮೊಮ್ಮಕ್ಕಳಾದ ಹಿತಾ ಶಿವಾನಿ ನೂತನ್. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿವಾಣಿ ವೆಂಕಟೇಶ್. ಜಂಪೆನ ವಿವರ, ನ್ಯಾಷನಲ್ ಇಂಟಿಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್ ತಿಳಿದ್ರೆ ನಿಮ್ಮ ಕೊಡಗು ಜಿಲ್ಲಾ ಘಟಕದ ಕಡೆಯಿಂದ ಬೆಳ್ಳಿ ಹಬ್ಬದ ನಿಟ್ಟಲ್ಲಿ ತರು ಯಜ್ಞ ತೇಳುವ ವಿಶೇಷ ಕಾರ್ಯಕ್ರಮಕ್ಕೆ ಕೊಡಗಿನ ಬೇರೆ ಬೇರೆ ತಾಲೂಕುಗಳಲ್ಲಿ ಚಾಲನೆ ಕೊಟ್ಟಳು. ಮಕ್ಕಳಲ್ಲಿ ಹಂಗೆ ಪೋಷಕರಲ್ಲಿ ಮದ್ದು ಗಿಡಗಳ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮನ ಕೊಡಗಲಿಡಿ ಹಮ್ಮಿಕೊಳ್ಳಲಾಯಿತು. ಈ ಯೋಜನೆಯಡಿ ಒಂದು ವರ್ಷದಲ್ಲಿ ಜಿಲ್ಲೆನ ಶಾಲಾ ಕಾಲೇಜುಗಳಲ್ಲಿ ಕಮ್ಮಿ ತೆರೆದ್ರೆ 2,500 ಮದ್ದು ಗಿಡಗಳನ್ನ ಮಕ್ಕಳ ಮೂಲಕ ಬೆಳೆಸುವ ಗುರಿ ಹುಟ್ಟು. ಒಂದು ವರ್ಷ ಕಳೆದ ಮೇಲೆ ಒಳ್ಳ ತರಲ್ಲಿ ಬೆಳೆದ ಮದ್ದಿನ ಗಿಡಗಳನ್ನ ನೋಡಿಕೊಂಡ ಮಕ್ಕಳಿಗೆ ಇನಾಮ ಕೊಡಲಾದಂತ ನಿಯಮ ಮುಖ್ಯಸ್ಥರು ತಿಳಿಸಿದರು. ಕೊಡಗು ಜಿಲ್ಲಾ ಯುವ ಒಕ್ಕೂಟ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಂಗೆ ಬೇರೆ ಬೇರೆ ಸಂಘಟನೆಗಳ ಕೂಡುಕಟ್ಟಲ್ಲಿ ಇದೇ ತಿಂಗಳ 23ಕ್ಕೆ ಭಾಗಮಂಡಲಲ್ಲಿ 33ನೇ ರಾಜ್ಯ ಮಟ್ಟದ ಕೆಸರುಗದ್ದೆ ಕ್ರೀಡಾಕೂಟ ನಡೆದಿದೆ. ಕ್ರೀಡಾಕೂಟ ಹಂಗೆ ಬೇರೆ ಬೇರೆ ಆಟೋಟಗಳನ್ನ ನಡೆಸುವ ಕುರಿತಂಗೆ ಇಲಾಖೆಯ ಸಹಾಯಕ ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ಕಚೇರಿಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ 23ನೇ ತಾರೀಕಿಗೆ ಭಾಗಮಂಡಲದ ಬಳ್ಳಡ್ಕ ಅಪ್ಪಾಜಿ ಹಂಗೆ ಅನು ಅವರ ಗದ್ದೆಯಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಕ್ರೀಡಾಕೂಟಕ್ಕೆ ಶುರು ಆದ್ಯತೆ ತಿಳಿಸಿದವು. ಈ ಸಭೆಯಲ್ಲಿ ಜಿಲ್ಲಾ ಯುವ ಒಕ್ಕೂಟದ ಅಧ್ಯಕ್ಷ ಪಿಪಿ ಸುಕುಮಾರ್ ಸೇರಿದಂಗೆ ಯುವ ಒಕ್ಕೂಟದ ಪದಾಧಿಕಾರಿಗ ಹಾಜರಿದ್ದವು. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ವೀರ್ ಪರಿವಾರ್ ಸಹಾಯತಾ ಯೋಜನೆ 2025 ತೇಳುವ ಯೋಜನೆನ ಈಗಾಗಲೇ ಶುರು ಮಾಡಿದ್ದು, ಈ ಯೋಜನೆ ಕೇಂದ್ರೀಯ ಸೈನಿಕ ಮಂಡಳಿನ ಕೂಡುಕಟ್ಟಲ್ಲಿ ಮೀಸಲಿರುವ ಕಾನೂನು ಸೇವಾ ಕೇಂದ್ರಗಳನ್ನ ಶುರು ಮಾಡಿ ರಕ್ಷಣಾ ಸಿಬ್ಬಂದಿ ಮತ್ತೆ ಅವರನ್ನ ಅವಲಂಬಿಸಿರುವವಕ್ಕೆ ಪುಕ್ಸಟ್ಟೆ ಹಂಗೆ ಸಮರ್ಥ ನ್ಯಾಯ ಸೇವೆಗಳನ್ನ ಒದಗಿಸುವ ಗುರಿ ಹೊಂದಿಟ್ಟು ಕಾನೂನು ಸಹಾಯ ಬೇಕಿರುವ ಜಿಲ್ಲೆನ ಸೈನಿಕರು ಹಂಗೆ ಅವಲಂಬಿತರು ಕಚೇರಿ ದಿನಗಳಲ್ಲಿ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆನ ಕಚೇರಿನ ಸಂಪರ್ಕ ಮಾಡಕ್ಕಂತ ಇಲಾಖೆನ ಜಂಟಿ ನಿರ್ದೇಶಕರು ತಿಳಿಸೇಳು. ಕೊಡಗು ಜಿಲ್ಲೆಯಲ್ಲಿ ಈ ಸಲದ ಮುಂಗಾರು ಹಂಗಾಮಲ್ಲಿ ಒಳ್ಳೆ ಮಳೆಯಾಗ್ತಿದ್ದು ರೈತರು ಕೃಷಿ ಚಟುವಟಿಕೆಗಳಲ್ಲಿ ಮುಂದುವರೆದಳು. ಭತ್ತ ಹಂಗೆ ಮುಸುಕಿನ ಜೋಳದ ಬೆಳೆಗಳನ್ನ ಬಿತ್ತನೆ ಹಂಗೆ ನಾಟಿ ಕೆಲಸ ಸುಮಾರಕ್ಕೆ ಮುಗ್ದುಟ್ಟು ರಸಗೊಬ್ಬರಗಳನ್ನ ಮಾರಾಟ ಮಾಡಿ ಬಾಕಿ 30,318 ಮೆಟ್ರಿಕ್ ಟನ್ ರಸಗೊಬ್ಬರ ದಾಸ್ತಾನು ಇದ್ದು ಜಿಲ್ಲೆಯಲ್ಲಿ ಯಾವುದೇ ರಸಗೊಬ್ಬರಗಳ ಕೊರತೆ ಇರದಿಲ್ಲ ಅಂತ ಕೊಡಗು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಚಂದ್ರಶೇಖರವು ತಿಳಿಸೇಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ ಮತ್ತು ವಿಜಯ ಗ್ರಾಮಾಭಿವೃದ್ಧಿ ಸಮಿತಿ ಜಾಲ್ಸೂರು ಇವರ ಕೂಡುಕಟ್ಟಲ್ಲಿ ಅರೆಭಾಷೆ ಜಂಬರ ಆಟಿಕೂಟ ಕಾರ್ಯಕ್ರಮ ನಾಳೆ ಬೆಳಗ್ಗೆ 10 ಗಂಟೆಗೆ ಅಡಕಾರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಕಾರ್ತಿಕೇಯ ಸಭಾಬಡೆಯಲ್ಲಿ ನಡೆದಿದೆ. 2025-26 ಸಾಲಿ ಗಂಡು ಜನ ಹಂಗೆ ಹೆಣ್ಣು ಜನಕ್ಕೆ ಜಿಲ್ಲೆನ 5 ತಾಲೂಕುಗಳಲ್ಲಿ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ನಡೆದಿದೆ. ಮಡಿಕೇರಿ ತಾಲೂಕಲ್ಲಿ ಇದೇ 18ಕ್ಕೆ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣಿಯಲ್ಲಿ, 19ಕ್ಕೆ ಪೊನ್ನಂಪೇಟೆನ ಅರಣ್ಯ ಮಹಾವಿದ್ಯಾಲಯ ಹಂಗೆ ಅಲ್ಲಿನ ಜೂನಿಯರ್ ಕಾಲೇಜು ಆಟದ ಬಾಣಿಯಲ್ಲಿ, ಅದೇ ಜಾಗಲಿ 21ಕ್ಕೆ ವಿರಾಜಪೇಟೆ ತಾಲೂಕಿನವಕ್ಕೆ, ಕುಶಲನಗರ ತಾಲೂಕಿಗೆ ಇದೇ 21ಕ್ಕೆ ಕೂಡಿಗೆ ಕ್ರೀಡಾಶಾಲೆನ ಆಟದ ಬಾಣೆ ಮತ್ತು ಸೈನಿಕ ಶಾಲೆಯಲ್ಲಿ, ಇದೇ ಜಾಗಲಿ 22ಕ್ಕೆ ಸೋಮರಪೇಟೆ ತಾಲೂಕಿನವಕ್ಕೆ ಹಂಗೆ, ಇದೇ 30ಕ್ಕೆ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಮಡಿಕೇರಿಯಲ್ಲಿ ನಡೆದಿದೆ ಅಂತ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರು ತಿಳಿಸೇಳು. ಚೇರಂಬಾಣೆ ಗೌಡ ಸಮಾಜ ಕಾರುಗುಂದ ಮತ್ತು ಗೌಡ ಮಹಿಳಾ ಒಕ್ಕೂಟ ಚೇರಂಬಾಣೆ ಇವರ ಕೂಡುಕಟ್ಟಲ್ಲಿ ಆಟಿ ಜಂಬರ 2025 ಸಂಪ್ರದಾಯದ ತಿಂಡಿ ತಿನಗ ಮತ್ತು ಸಂಪ್ರದಾಯದ ಪಾರಂಪರಿಕ ವಸ್ತುಗಳ ಪ್ರದರ್ಶನ ಕಾರ್ಯಕ್ರಮ ನಾಳೆ ಬೆಳಗ್ಗೆ 10 ಗಂಟೆಗೆ ಚೇರಂಬಾಣೆ ಗೌಡ ಸಮಾಜ ಕಾರುಗುಂದಲ್ಲಿ ನಡೆದಿದೆ. ಈ ಕಾರ್ಯಕ್ರಮನ ಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷರಾದ ಆನಂದ್ ಕರದ್ಲಾಜೆ ಅವರು ಉದ್ಘಾಟನೆ ಮಾಡಿದ್ರೆ, ಸಮಾಜದ ಅಧ್ಯಕ್ಷರಾದ ಕೊಡಪಾಲು ಗಣಪತಿ ಹಂಗೆ ಮಹಿಳಾ ಒಕ್ಕೂಟದ ಅಧ್ಯಕ್ಷರಾದ ಕಡ್ಲೇರ ತುಳಸಿಮೋಹನ್ ಅವರು ಅಧ್ಯಕ್ಷತೆ ವಹಿಸುವೆ. ಈ ಸಂದರ್ಭ ಆಟಿ ಅಂದು ಇಂದು ಕುರಿತಂಗೆ ಮಾತು ಮತ್ತೆ ಮಕ್ಕಳಿಗೆ ಅರೆಬಾಸಲ್ಲಿ ರಸಪ್ರಶ್ನೆ ಸ್ಪರ್ಧೆ ನಡೆದಿದೆ. ಕುಶಲನಗರ ವಿದ್ಯುತ್ ಉಪಕೇಂದ್ರದಿಂದ ಹೊರಹೋಗುವ ಸೊಂಟಿಕೊಪ್ಪ ಪನ್ಯ ಹೊಸಕೋಟೆ ನಾಕೂರು ಗದ್ದೆಹಳ್ಳ ಫೀಡರ್ಗಳಲ್ಲಿ ವಾಹಕ ಬದಲಾಯಿಸುವ ಕೆಲಸ ಮಾಡಿಕೊಂಡಿರುವುದರಿಂದ ಇದೇ ತಾರೀಕು 11 ಸೋಮವಾರ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆಗೆ ಮುಟ್ಟ ವಿದ್ಯುತ್ ಹಂಚಿಕೆಯಲ್ಲಿ ವ್ಯತ್ಯಾಸ ಇದೆ. ಆದ್ದರಿಂದ ಸೊಂಟಿಕೊಪ್ಪ ಟೌನ್ ಪನ್ಯ ಹರದೂರು ಉಲುಗುಲಿ ನಾರ್ಗಣೆ ಬೆಟ್ಟಗೇರಿ ನಾಕೂರು ಹೇರೂರು ಅಂದಗೋವೆ ಹೊಸಕೋಟೆ ಹತ್ತಿರದ ಊರುಗಳಲ್ಲಿ ವಿದ್ಯುತ್ ಇರುವುದಿಲ್ಲ ಅಂತ ಸೆಸ್ಕೆಇಒ ತಿಳಿಸಿದರು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ.

ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ. ಸ್ಯಾನ್ ಸಿಟಿ ನ್ಯೂ ಟೌನ್ ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲಾ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನುಳ್ಳ ನಾಯಕಂಡ ಲಾಂಛನ ಬೋಪಣ್ಣ. ನ್ಯಾಷನಲ್ ಇಂಟಿಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್ ನೀಮ ಕೊಡಗು ಜಿಲ್ಲಾ ಘಟಕದ ಆದ ಮೇಲೆ ಬೊಳ್ಳಿ ನಮ್ಮೆರ ಆಚರಣೆರ ಮೀದ ತರುಯಜ್ಞ ಅನ್ನುವ ವಿಶೇಷ ಕಾರ್ಯಕ್ರಮಕ್ಕೆ ಕೊಡಗರ ಬೋರೆಬೋರೆ ತಾಲೂಕಲ್ಲಿ ಚಾಲನೆ ಕೊಡ್ತತ್ತು. ಮಕ್ಕಳಲ್ಲಿ ಪಿಣ್ಯ ಅಪ್ಪ ಒಂಗಡಲ್ಲಿ ಮದ್ದರ ಗಿಡತ್ರ ಬಗ್ಗೆ ಅರಿವು ಕೊಡುವ ಉದ್ದೇಶ ತುಂಜ ಈ ಕಾರ್ಯಕ್ರಮತನ ಕೊಡಗರಾದ್ಯಂತ ನಡೆದಕ್ಕೆ ಏರ್ಪಾಡು ಮಾಡಿತ್ತು. ಈ ಯೋಜನೆರ ಅಡಿಲು ಓರು ಕಾಲದಲ್ಲಿ ಕೊಡಗರ ಸ್ಕೂಲ್ ಕಾಲೇಜಲ್ಲಿ ಅಂದಾಜು 2500 ಮದ್ದರ ಗಿಡತನ ಮಕ್ಕಳ ಮೀದ ಬೊಳ್ತುವ ಗುರಿನ ಬೆಚ್ಚಂಡಿತ್ತು. ಓರು ಕಾಲ ಆನದು ಚಾಯೋಡೆ ಬೊಳುತಿನ ಮದ್ದರ ಗಿಡತ್ರ ಪೋಷಣೆ ಮಾಡಿದ ವಿದ್ಯಾರ್ಥಿಯಕ್ಕೆ ಇನಾಮ ಕೊಡುಪ ಅಂದ್ರೆ ರಿಚಿಟ್ಟಿತ್ತು. ಮಡಿಕೇರಿ ಕೊಡಗು ವಿದ್ಯಾಲಯತ್ರ